ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ, ಈ ಕುರಿತು ಹಾಸನದ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದೀಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಭತ್ತ ಆಗಿರಬಹುದು, ರಾಗಿ ಆಗಿರಬಹುದು, ಈ ತರ ಒಂದು ಪ್ರಧಾನವಾದಂತಹ ಆಹಾರ ಬೆಳೆಗಳು ಏನಿದ್ದಾವೋ ಇವುಗಳನ್ನ ಬೆಳೆಯುವಲ್ಲಿ ನಮ್ಮ ಕೃಷಿಕರು ಕೈಚೆಲ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಕೃಷಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿ ಬೇಕು ಅನ್ನುವಂಥದ್ದು. ಸಿರಿಧಾನ್ಯಗಳ ವಿಷಯಕ್ಕೆ ಬಂದಾಗಲೂ ಕೂಡ ಅದರ ನಾಟಿ ಆಗ್ಬೋದು, ಕೊಯ್ಲಾಗ್ಬೋದು, ಕಟಾವಾಗ್ಬೋದು, ಈ ಒಂದು ಕಾರಣಕ್ಕಾಗಿ ಹೆಚ್ಚು ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಹಾಗಾಗಿ ಅವರಿಗೆ ಕೊಡುವ ಒಂದು ಸಂಬಳ ಏನಿದೆಯೋ ಅಥವಾ ಕೂಲಿ ಏನಿದೆಯೋ ಇದರಿಂದಾಗಿ ಆದಾಯ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ತರಹದ ಆಹಾರ ಪದಾರ್ಥದ ಬೆಳೆಗಳೇನಿದ್ದಾವೋ ಇವು ಲಾಭದಾಯಕ ಅಲ್ಲ ಅನ್ನುವ ಕಾರಣಕ್ಕಾಗಿ ಅದರ ಸಾಗುವಳಿಯನ್ನು ಕೃಷಿಕರು ಕೈಬಿಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ಹಾಗೂ ಇನ್ನಿತರೆ ಕೃಷಿಗೆ ಸಂಬಂಧಪಟ್ಟಂತಹ ಕೇಂದ್ರಗಳು ಏನಿದ್ದಾವೋ ಅವು ಆದಷ್ಟು ಯಾಂತ್ರೀಕರಣವನ್ನು ಇಂತಹ ಬೆಳೆಗಳಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಅದು ಲಾಭದಾಯಕವಾಗಿ ಆಗುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಆಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಅನೇಕ ಯಂತ್ರಗಳನ್ನು ಅನ್ವೇಷಣೆಯನ್ನ ಮಾಡಿದ್ದಾರೆ. ಈ ಸಿರಿಧಾನ್ಯಗಳ ಸಾಗುವಳಿ ಮತ್ತು ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಯಂತ್ರಗಳು ಇದ್ದಾವೆ, ಅವುಗಳ ಬಳಕೆಯನ್ನ ಹೇಗೆ ಮಾಡಬಹುದು ಅನ್ನುವಂತಹ ಪರಿಚಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಶ್ರೀನಿವಾಸ ದೇಶಪಾಂಡೆ ಅವರು. ಶ್ರೀನಿವಾಸ ದೇಶಪಾಂಡೆ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಈ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಎಲ್ಲೆಲ್ಲಿ ಯಂತ್ರಗಳನ್ನ ಬಳಕೆಯನ್ನ ಮಾಡಬಹುದು, ಯಾವೆಲ್ಲ ಯಂತ್ರಗಳು ಇದಕ್ಕಾಗಿ ಇದಾವೆ ಅನ್ನುವಂತಹ ಪರಿಚಯವನ್ನ ಮಾಡಿಕೊಡಿ. ಅದಕ್ಕೆ ಪೂರಕವಾಗಿ ಈ ಸಿರಿಧಾನ್ಯ ಅಂತ ಅಂದ್ರೇನು, ಈ 2023 ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷದ ಹಿನ್ನೆಲೆ ಏನು, ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಈ ಸಿರಿಧಾನ್ಯ ಅಥವಾ ಕಿರುಧಾನ್ಯ ಅಂತ ಅಂದ್ರೆ ಏನು ಸರ್? ಸೊ ಎಲ್ಲ ಇದಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸರ್ವಜ್ಞರ ಒಂದು ಏನು ಮಾತೇನಿದೆ, ರಾಗಿಯನ್ನು ಉಂಬುವ ನಿರೋಗಿ ಎಂದೆನಿಸುವವನು, ರಾಗಿಯು ಭೋಗಿಗಳಿಗಲ್ಲ ಬಡವರಿಗಿಂಗಾಗಿ ಬೆಳೆದಿರುವುದು ಸರ್ವಜ್ಞ ಅಂತ ಒಂದೇನು ವಾಕ್ಯ ಇದೆ. ಸೊ ಈ ವಾಕ್ಯದ ಮುಖಾಂತರ ಸಮಸ್ತ ರೈತ ಬಾಂಧವರಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಶುಭಾಶಯಗಳನ್ನು ಕೋರುತ್ತಾ, ಸೊ ಮೊದಲನೇದಾಗಿ ಸಿರಿಧಾನ್ಯ ಅಂದ್ರೇನು ಅಥವಾ ಕಿರುಧಾನ್ಯ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಸೊ ಈಗ ನಾವು ಬೇರೆ ಸೀರಿಯಲ್ಸ್ ಅಂದರೆ ಏಕದಳ ಧಾನ್ಯಗಳಂತ ಏನು ಹೇಳ್ತೀವಿ, ಅದರದ ಗಾತ್ರ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅದನ್ನು ಕಂಪೇರ್ ಅಥವಾ ಅದನ್ನು ಹೋಲಿಸಿದ್ರೆ ಈ ಧಾನ್ಯಗಳ ಸೈಜ್ ಇರುತ್ತೆ, ಏನು ಗಾತ್ರ ಏನಿರುತ್ತೆ ಅದು ಕಡಿಮೆ ಇರೋದ್ರಿಂದ ನಾವು ಇವುಗಳನ್ನು ಕಿರುಧಾನ್ಯಗಳು ಅಂತ ಹೇಳ್ತೀವಿ. ಆಮೇಲೆ ಸಿರಿಧಾನ್ಯ ಕೂಡ ಅಂತ ಹೇಳ್ತಾರೆ. ಸಿರಿ ಅಂದರೆ ಏನು ಹೇಳಿ, ಸಂಪತ್ತು ಅಥವಾ ಯಥೇಚ್ಛವಾಗಿ ಒಂದು ಸೋರ್ಸ್ ಅಥವಾ ನಾವು ಏನು ನ್ಯೂಟ್ರಿಷನ್ ಏನು ಪೋಷಕಾಂಶಗಳು ಅಂತ ಏನು ಹೇಳ್ತೀವಿ. ಸೊ ಬೇರೆ ನಾವು ಏಕದಳ ಧಾನ್ಯಗಳಿಗೆ ಹೋಲಿಸಿದ್ರೆ ಇದರಲ್ಲಿ ನಮಗೆ ಹೆಚ್ಚಾಗಿ ಈ ಪೋಷಕಾಂಶ ಭರಿತವಾಗಿ ಇರ್ತವೆ, ಖನಿಜಗಳು ಇರ್ತವೆ, ಆಮೇಲೆ ಹೆಚ್ಚಾಗಿ ನಾರಿನ ಅಂಶ ಇರೋದ್ರಿಂದ ನಾವು ಇವುಗಳನ್ನ ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತ ಹೇಳ್ತೀವಿ. ಸೊ ಈಗ ಅಂತಾರಾಷ್ಟ್ರೀಯ ವರ್ಷ 2023 ಈಗ ನಾವು ಸಿರಿಧಾನ್ಯಗಳ ವರ್ಷ ಅಂತ ಆಚರಿಸ್ತಾ ಇದೀವಿ. ಸೊ ಇದಕ್ಕೆ ಏನಪ್ಪಾ ಹಿನ್ನೆಲೆ ಅಂದ್ರೆ, ನಮ್ಮ 72 ದೇಶಗಳ ಒಪ್ಪಿಗೆಯೊಂದಿಗೆ ಭಾರತ ಒಂದು ಯುನೈಟೆಡ್ ನೇಷನ್ಸ್ಗೆ ಒಂದು ಮನವಿಯನ್ನ ಸಲ್ಲಿಸುತ್ತೆ. ಏನಂತಂದ್ರೆ ಈ ಒಂದು 2023 ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿ ನಾವು ಆಚರಿಸಬೇಕು, ಸೊ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಂತ ಕೇಳ್ಕೊಳ್ಳುತ್ತೆ. ನಮ್ಮ ಭಾರತದ ಮನವಿಯನ್ನು ಅಂಗೀಕರಿಸಿ ಯುನೈಟೆಡ್ ನೇಷನ್ಸ್ ಏನಿದೆ ಈ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಗಳನ್ನಾಗಿ ಘೋಷಣೆ ಮಾಡಲಾಗಿದೆ. ಸಿರಿಧಾನ್ಯಗಳನ್ನ ಈ ಒಂದು ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಬಳಕೆಯನ್ನ ಮಾಡಬೇಕು ಅಂತ ಹೇಳಲಾಗ್ತದೆ. ಅದೇ ರೀತಿ ಇವುಗಳ ಸಾಗುವಳಿಯನ್ನು ಕೂಡ ಹೆಚ್ಚೆಚ್ಚು ಮಾಡಬೇಕು ಅಂತ ಹೇಳಿ ಅನೇಕ ಉತ್ತೇಜನಗಳನ್ನ ನೀಡಲಾಗ್ತಾ ಇದೆ. ಈ ತರಹದ ಉತ್ತೇಜನವನ್ನ ನೀಡತಕ್ಕಂಥ ಅಗತ್ಯ ಏನು? ಇದರಲ್ಲಿ ನಾವು 3 ಕಾರಣಗಳನ್ನ ಅಂತ ಹೇಳ್ತೀವಿ, ಯಾಕೆ ನಾವು ಈ ಸಿರಿಧಾನ್ಯಗಳ ಕೃಷಿ ಮಾಡಬೇಕು ಅಥವಾ ನಾವು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಯಾಕೆ ಇದನ್ನ ನಾವು ಬಳಸ್ಕೋಬೇಕು ಅನ್ನೋದಕ್ಕೆ 3 ಕಾರಣಗಳನ್ನ ಕೊಡ್ತೀವಿ. ಸೊ ಫಸ್ಟ್ನೇದ್ ಏನಪ್ಪಾ ಅಂತಂದ್ರೆ ಪರಿಸರದ ಅವನತಿ. ಸೊ ಈಗ ನಾವು ಯಥೇಚ್ಛವಾಗಿ ಈ ರಸಗೊಬ್ಬರಗಳನ್ನಾಗಿರ್ಬೋದು ಅಥವಾ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಡಿಕೆ ಅಥವಾ ಏನು ಕೆಲವೊಂದು ಏನು ಬೆಳೆಗಳು ಏನಿದಾವೆ ಆ ಒಂದು ಪರ್ಟಿಕ್ಯುಲರ್ ಜಾಗ ಅಥವಾ ಒಂದೇನು ಏರಿಯಾ ಇರುತ್ತೆ ಅದಕ್ಕೆ ಮಾತ್ರ ಸೀಮಿತವಾಗಿರ್ತವೆ. ಈಗ ಅಡಿಕೆ ಹೇಳಿದ್ರು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಆದ್ರೆ ಅದಕ್ಕೆ ನಮಗೆ ಬೆಲೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬೆಳೆ ಪದ್ಧತಿ ಚೇಂಜ್ ಆಗಿರೋದ್ರಿಂದ ಪರಿಸರದ ಮೇಲೆ ಕೂಡ ನಮಗೆ ದುಷ್ಪರಿಣಾಮವನ್ನು ಬೀಳ್ತವೆ. ಸೊ ಅದರಲ್ಲಿ ಏನೇನಪ್ಪಾ ಅಂತಂದ್ರೆ ಆಹಾರದ ಗುಣಮಟ್ಟದ ಸವೆತ ಆಗ್ತಾ ಇದೆ, ಅಂದ್ರೆ ಕ್ವಾಲಿಟಿ ನಮಗೆ ಫುಡ್ ಕರೆಕ್ಟ್ ಆಗಿ ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಆಮೇಲೆ ಆಹಾರದ ರಾಸಾಯನಿಕ ಮಾಲಿನ್ಯ. ಈಗ ನಾವು ಯಥೇಚ್ಛವಾಗಿ ಪೆಸ್ಟಿಸೈಡ್ ಏನು ಔಷಧಿಗಳನ್ನ ಕೃಷಿಯಲ್ಲಿ ಬಳಸ್ತಾ ಇದೀವಿ, ಅದರಿಂದ ಏನಾಗ್ತಾ ಇದೆ ಅದರಲ್ಲಿ ಪಳಿ ಉಳಿಕೆಗಳು ಹಂಗೆ ಬರ್ತಾ ಇದೆ. ಸೊ ನೀವು ಬೇರೆ ರಾಷ್ಟ್ರಗಳಿಗೆ ನೀವು ರಫ್ತು ಮಾಡ್ತಾ ಇದೀರಿ ಅಂತಂದ್ರೆ ನಾವು ಕ್ವಾಲಿಟಿ ಚೆಕ್ ಅನ್ನ ಮಾಡ್ತೀವಿ. ಸೊ ಅದರಲ್ಲಿ ಈ ಪೆಸ್ಟಿಸೈಡ್ ರೆಸಿಡ್ಯೂಸ್ ಏನು ಪಳಿ ಉಳಿಕೆಗಳು ಏನಾದರೂ ನಿಗದಿತ ಪ್ರಮಾಣದಲ್ಲಿ ಅದಕ್ಕಿಂತ ಜಾಸ್ತಿಯಾಗಿ ನಮಗೆ ಸಿಕ್ತಪ್ಪ ಅಂದ್ರೆ ನಾವು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಆ ಯಾವ ದೇಶದವರು ಆಮದು ಮಾಡ್ಕೊಳ್ತಾ ಇರ್ತಾರೆ ಅವರು ಅದನ್ನ ನಮಗೆ ಅಕ್ಸೆಪ್ಟ್ ಮಾಡಲ್ಲ. ಸೊ ಇದು ಕೂಡ ನಮಗೆ ಒಂದು ಪ್ರಾಬ್ಲಮ್ ಅಥವಾ ಒಂದು ಸಮಸ್ಯೆ. ಈಗ ಅಕ್ಕಿ ಏನ್ ಬಳಸ್ತಾ ಇದೀವಿ, ಹೆಚ್ಚು ಪಾಲಿಶ್ ಮಾಡಿರುವಂತಹ ಒಂದು ಅಕ್ಕಿಗಳನ್ನ ಬಳಸ್ತಾ ಇದೀವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ನಮಗೆ ಪೋಷಕಾಂಶಗಳು ಆ ಮೇಲಿನ ಪದರ ಏನಿರುತ್ತೆ ಅದರಲ್ಲಿ ನಮಗೆ ಹೊರಟೋಗಿರುತ್ತೆ. ನಾವು ಜಾಸ್ತಿ ಪಾಲಿಶ್ ಮಾಡೋದ್ರಿಂದ ಆ ಒಂದು ಅಕ್ಕಿಯಲ್ಲಿರುವಂತಹ ಪೋಷಕಾಂಶಗಳು ಕೂಡ ನಮಗೆ ಕ್ಷೀಣ ಆಗ್ತಾ ಹೋಗ್ತಾ ಇರುತ್ತೆ. ಅದು ಕೂಡ ನಮಗೆ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಆಮೇಲೆ ನಾವು ಈಗ ರಿಫೈನ್ಡ್ ಶುಗರ್ ಅಂತ ಏನ್ ಹೇಳ್ತೀವಲ್ಲ, ಸಂಸ್ಕರಿಸಿದ ಸಕ್ಕರೆ ಇರಬಹುದು ಅಥವಾ ಮೈದಾ ಹಿಟ್ಟಿನ ಯಥೇಚ್ಛವಾದ ಬಳಕೆ ಇರಬಹುದು, ಸೊ ಇವೆಲ್ಲ ಕೂಡ ನಮಗೆ ಒಂದು ದುಷ್ಪರಿಣಾಮವನ್ನ ಬೀಳ್ತಾ ಇದೆ. ಸೊ ಇದು ಕೂಡ ಒಂದು ನಮಗೆ ಮೇಜರ್ ಪ್ರಾಬ್ಲಮ್. ಸೊ ಅದ್ರ ಜೊತೆಗೆ ಈ ಆಹಾರದ ಗುಣಮಟ್ಟ ಇರ್ಬೋದು, ಈಗ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ನಾವು ಜಾಸ್ತಿ ಈಗ ಒತ್ತು ಕೊಡೋದ್ರಿಂದ ಈಗ ಸೊ ನಮ್ಮ ಭಾರತೀಯ ಆಹಾರ ಪದ್ಧತಿ ಏನಿದೆ ಅದನ್ನ ನಾವು ಮರ್ತು ಹೋಗ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಒಂದು 7-8 ವರ್ಷದ ಮಕ್ಕಳಿಗೆ ಡಯಾಬಿಟೀಸ್ ಅಥವಾ ಶುಗರ್ ಇರ್ಬೋದು, BP ಇರ್ಬೋದು, ಇತ್ತೀಚೆಗೆ ಅಂತೂ ಹಾರ್ಟ್ ಪ್ರಾಬ್ಲಮ್ಸ್ ಅಂತೂ ಜಾಸ್ತಿ ನಮಗೆ ಉದಾಹರಣೆಗೆ ಸಿಗ್ತವೆ. ಚಿಕ್ಕವರಿಂದ ಹಿಡ್ಕೊಂಡು ವಯಸ್ಸಾದವರವರೆಗೂ ಕೂಡ ನಮಗೆ ಈ ತರಹದ ಸಮಸ್ಯೆಗಳು ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಸೊ ಇವೆಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಬದಲಾದ ಆಹಾರ ಪದ್ಧತಿಗಳು. ಸೊ ಇದ್ರ ಜೊತೆಗೆ ಏನೇನು ಸಮಸ್ಯೆಗಳು ಉಂಟಾಗ್ತವೆ, ಸೊ ಯಾವ ರೀತಿ ನಮಗೆ ಇವು ದುಷ್ಪರಿಣಾಮ ಬೀಳ್ತಾವ ಅಂತಂದ್ರೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಸೊ ಆ ಪೋಷಕಾಂಶಗಳ ಕೊರತೆ ಏನಾದರೂ ನಮ್ಮ ದೇಹದಲ್ಲಿ ಉತ್ಪಾದನೆ ಆದಾಗ ಬೇರೆ ವಿಧವಾದ ನಮಗೆ ರೋಗ ರುಜಿನಗಳು ಬರ್ತಾ ಇರುತ್ತೆ, ಅದು ಕೂಡ ಒಂದು ಸಮಸ್ಯೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ರಕ್ತಹೀನತೆ ಇರ್ಬೋದು, ಅನೇಮಿಯಾ ಅಂತ ಏನು ಹೇಳ್ತೀವಿ ಅದು ಇರ್ಬೋದು, ಅಥವಾ ಶುಗರ್ ಇರ್ಬೋದು, ನಮಗೆ ಡೈಜೆಷನ್ ಪ್ರಾಬ್ಲಮ್, ಜೀರ್ಣ ಕ್ರಿಯೆಯಲ್ಲಿ ಆಗುವಂತಹ ಸಮಸ್ಯೆಗಳಿರ್ಬೋದು. ಸೊ ಈ ತರಹದ ಒಂದು ಸಮಸ್ಯೆಗಳು ನಮಗೆ ಉಂಟಾಗ್ತಾ ಇದೆ. ಸೊ ಇವೆಲ್ಲ ಇದಕ್ಕೂ ಏನಪ್ಪಾ ನಮಗೆ ಒಂದು ಉತ್ತರ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಏನು ಆಹಾರ ಪದ್ಧತಿ ಏನಿದೆ ಅದನ್ನ ನಾವು ಮತ್ತೆ ಅಳವಡಿಕೆ ಮಾಡ್ಕೋಬೇಕು ಅನ್ನೋದು ಒಂದು ಇದರ ಸಾರಾಂಶ. ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ 2023 ಇದರ ಹಿನ್ನೆಲೆಯಲ್ಲಿ ಭಾರತದ ಪಾತ್ರ ಏನು? 72 ದೇಶಗಳ ಮನವಿ ಜೊತೆಗೆ ನಮ್ಮ ಭಾರತ ಲೀಡರ್ ನಾಯಕ ಸ್ಥಾನದಲ್ಲಿ ನಿಂತ್ಕೊಂಡು ಮುನ್ನಡೆಸ್ತಾ ಇದೆ ಈ ಒಂದು ಸಿರಿಧಾನ್ಯಗಳ ಸಾಗುವಳಿ ಇರ್ಬೋದು ಅಥವಾ ಬಳಕೆಯಲ್ಲಿರ್ಬೋದು. ಹಾಗಾಗಿ ನಮ್ಮ ಭಾರತದ ಪಾತ್ರ ಏನಪ್ಪಾ ಅಂತಂದ್ರೆ ಗ್ಲೋಬಲ್ ಮಿಲೆಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಏನು ಜಾಗತಿಕ ಸಿರಿಧಾನ್ಯಗಳ ಉತ್ಪಾದನೆ ಏನಿದೆ ವರ್ಲ್ಡ್ದು 36% ಅಷ್ಟು ಸಿರಿಧಾನ್ಯಗಳು ನಮ್ಮ ಭಾರತ ದೇಶ ಉತ್ಪಾದನೆ ಮಾಡ್ತಾ ಇದೆ. ಸೊ ಎಲ್ಲಾ ಸೇರಿ ಸಾಮೆ ಆಗಿರ್ಬೋದು, ಬರಗು ಆಗಿರ್ಬೋದು, ಉಡ್ಲ, ಜೋಳ, ರಾಗಿ, ಸೊ ಈ ತರದ ಎಲ್ಲಾ ಸಿರಿಧಾನ್ಯಗಳು ನಮ್ಮ ಭಾರತದಲ್ಲಿ ಸಿಗ್ತವೆ. ಬಟ್ ನಾವು ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಈಗ ರಷ್ಯಾ ಇರ್ಬೋದು, ಇಥಿಯೋಪಿಯಾ ಇರ್ಬೋದು, ಸುಡಾನ್ ಇರ್ಬೋದು, ನೈಜೀರಿಯಾ, ಸೊ ಅಲ್ಲೂ ಕೂಡ ಕೆಲವು ಸಿರಿಧಾನ್ಯಗಳನ್ನ ಸಾಗುವಳಿ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಭಾರತದ ಒಂದು ಏನು ಶೇರ್ ಅಂತ ಏನ್ ಹೇಳ್ತೀವಿ ಅದು ನಮಗೆ ಜಗತ್ತಿನ 36% ಅಷ್ಟು ಉತ್ಪಾದನೆಯನ್ನ ನಾವು ಕೇವಲ ಭಾರತದಲ್ಲಿ ಮಾಡ್ತಾ ಇದೀವಿ. ಸೊ ಇನ್ನು ನಾವು ಕರ್ನಾಟಕಕ್ಕೆ ಹೇಳ್ಬೇಕು ಅಂತಂದ್ರೆ ನಾವು ಮೇಜರ್ ಆಗಿ 9 or 7 ಸಿರಿಧಾನ್ಯಗಳು ಅಂತ ಏನ್ ಹೇಳ್ತೀವಿ ಅದರಲ್ಲಿ ಎಲ್ಲಾ ಸಿರಿಧಾನ್ಯಗಳು ನಮ್ಮ ಕರ್ನಾಟಕ ಒಂದು ವಾತಾವರಣಕ್ಕೆ ಅತಿ ಸೂಕ್ತವಾಗಿ ಇರೋದ್ರಿಂದ ಈ ಎಲ್ಲಾ ಸಿರಿಧಾನ್ಯಗಳನ್ನು ನಾವು ಇಲ್ಲಿ ಬೆಳೀತಾ ಇದೀವಿ. ಹಾಗಾಗಿ ಇದು ಕರ್ನಾಟಕ ಮಟ್ಟದಲ್ಲೂ ಕೂಡ ನಾವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೇವೆ, ಜಗತ್ತಿನಲ್ಲಿ ಕಂಪೇರ್ ಮಾಡಿದ್ರೆ ಭಾರತನು ಕೂಡ ಒಂದು ಒಳ್ಳೆ ಲೀಡಿಂಗ್ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಈ ಕೇಂದ್ರ ಸರ್ಕಾರದ ಒಂದು ಈಟ್ ರೈಟ್ ಚಳವಳಿ ಅಂತ 2018 ಒಂದು ಘೋಷಣೆ ಮಾಡಿತ್ತು. ಸೊ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಭಾರತದಲ್ಲಿ ಸಾರ್ವಜನಿಕ ಆರೋಗ್ಯವನ್ನು ಸುಧಾರಣೆ ಮಾಡೋದು ಮತ್ತು ಈ ಹೊಸ ಜೀವನ ಶೈಲಿಯಿಂದ ಬರುವಂತಹ ಈಗ ರೋಗಗಳು ಏನಿದೆ ಅವಾಗಲೇ ನಾನು ಹೇಳಿದಂಗೆ ಅನೇಮಿಯಾ ಇರ್ಬೋದು, ಶುಗರು, BP, ಸೊ ಇದರಿಂದ ನಾವು ಹೋರಾಡಲಿಕ್ಕೆ ಈಟ್ ರೈಟ್ ಚಳುವಳಿಯನ್ನ 10 July 2018 ಘೋಷಣೆ ಮಾಡಲಾಯಿತು. ಸೊ ಇದರ ಮುಂದುವರೆದ ಭಾಗವಾಗಿ ಅದನ್ನ ನಾವು ಅಳವಡಿಸಲಿಕ್ಕೋಸ್ಕರ ಈ ಒಂದು 2023 ಸಿರಿಧಾನ್ಯ ವರ್ಷವನ್ನಾಗಿ ಮಾಡಲಿಕ್ಕೆ ಸರ್ಕಾರ ಒಂದು ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಸಿರಿಧಾನ್ಯಗಳನ್ನ ಸಾಗುವಳಿ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳು ಲಭಿಸುತ್ತೆ? ಸೊ ಉಪಯೋಗ ಅಂತ ಹೇಳ್ಬೇಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಇದೇ ಮಣ್ಣಲ್ಲಿ ಮಾತ್ರ ಬೆಳಿಬಹುದು ಅಥವಾ ಇಷ್ಟು ನೀರು ಬೇಕಾಗುತ್ತೆ ಅಥವಾ ಈ ತರದ ಯಾವುದೇ ಸಮಸ್ಯೆಗಳು ಈ ಬೆಳೆಗಳಿಗೆ ಬರಲ್ಲ. ಯಾಕೆಂದ್ರೆ ಇದರಲ್ಲಿ ನಮಗೆ ಬೆಳೆ ಅವಧಿನೂ ಕೂಡ ವೈವಿಧ್ಯಮಯ ರೀತಿಯಲ್ಲಿ ಸಿಗುತ್ತೆ, ಜೊತೆಗೆ ಇದು ಡ್ರೈಲ್ಯಾಂಡ್ ಕ್ರಾಪ್ ಅಂತ ಹೇಳ್ತೀವಿ, ಒಣ ಭೂಮಿಗೆ ಅತಿ ಸೂಕ್ತವೇ. ಸೊ ನಾವು ಇದನ್ನ ಜಾಸ್ತಿ ರೆಕಮೆಂಡ್ ಮಾಡೋದು ಎಲ್ಲಿಯಪ್ಪ ಅಂತಂದ್ರೆ ಲೋ ಫರ್ಟೈಲ್ ಸಾಯಿಲ್, ಅಂದ್ರೆ ಎಲ್ಲಿ ನಮಗೆ ಫಲವತ್ತತೆ ಕಡಿಮೆ ಇರುತ್ತೆ ಅಂತಹ ಒಂದು ಜಮೀನುಗಳಲ್ಲಿ ನಾವು ಇದನ್ನ ರೆಕಮೆಂಡ್ ಮಾಡ್ತೀವಿ, ಅಂದ್ರೆ ಬೆಳಿಲಿಕ್ಕೆ ಹೇಳ್ತೀವಿ. ಯಾಕೆ ಅಂದ್ರೆ ಇದು ಬರಗಾಲದ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಜಾಸ್ತಿ ನೀರಿನ ಅವಶ್ಯಕತೆನೂ ಇರಲ್ಲ, ಮಾಮೂಲಿ ಮಳೆ ಏನಾಗ್ತಾ ಇರುತ್ತೆ ಆ ಒಂದು ನೀರಿನ ಅಂಶದ ಮುಖಾಂತರ ನಾವು ಇದನ್ನ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇದಕ್ಕೆ ನಮಗೆ ಕಡಿಮೆ ಒಂದು ಸಂಪನ್ಮೂಲಗಳು ಬೇಕಾಗ್ತವೆ, ಜೋಳ ಇರ್ಬೋದು, ಭತ್ತ ಇರ್ಬೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಯಥೇಚ್ಛವಾಗಿ ಕ್ರಿಮಿನಾಶಕಗಳಿರ್ಬೋದು, ಕೀಟನಾಶಕಗಳಿರ್ಬೋದು ಅಥವಾ ಯಾವುದೇ ಒಂದು ರಸಗೊಬ್ಬರಗಳಿರ್ಬೋದು, ಸೊ ಇದನ್ನ ನಾವು ಯಥೇಚ್ಛ ಪ್ರಮಾಣದಲ್ಲಿ ಬಳಸ್ತಾ ಇರ್ತೀವಿ. ಆದ್ರೆ ಈಗ ಸಿರಿಧಾನ್ಯಗಳನ್ನ ಹೋಲಿಸಿದ್ರೆ ಸೊ ಇದರಲ್ಲಿ ಅಷ್ಟು ಕೆಮಿಕಲ್ಸ್ ಇರ್ಬೋದು ಅಥವಾ ಗೊಬ್ಬರ ಇರ್ಬೋದು ಅಷ್ಟನ್ನ ಯೂಸ್ ಮಾಡೋದಿಲ್ಲ. ಹಾಗಾಗಿ ರೈತರಿಗೆ ಕೃಷಿಗೆ ತಗಲುವಂತಹ ಖರ್ಚು ಏನಾಗುತ್ತೆ ಕಡಿಮೆ ಆಗುತ್ತೆ. ಆಮೇಲೆ ಇದರದ್ದು ಇನ್ನೂ ಒಂದು ಏನಪ್ಪಾ ಅಡ್ವಾಂಟೇಜ್ ಅಂತಂದ್ರೆ ಹವಾಮಾನ ಬದಲಾವಣೆಗೆ ಏನಿರುತ್ತೆ ಇದು ನಾವು ಕಂಟಿಂಜೆಂಟ್ ಕ್ರಾಪ್ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಅನಿಶ್ಚಿತ ಬೆಳೆಯಾಗಿ ನಾವು ಇದನ್ನ ಬೆಳಿಲಿಕ್ಕೆ ಕೂಡ ನಮಗೆ ಸೂಕ್ತವಾಗ್ತಾ ಇದೆ. ಸೊ ಆಮೇಲೆ ಇದು ನಮಗೆ ಸುಸ್ಥಿರತೆಯಲ್ಲಿ ಕೂಡ ನಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಸೊ ಹೀಗಾಗಿ ಸಾಕಷ್ಟು ಇದರ ಉಪಯೋಗಗಳಿದೆ. ಆಮೇಲೆ ಇದನ್ನ ನಾವು ಆಹಾರವನ್ನಾಗಿ ಯೂಸ್ ಮಾಡಬಹುದು, ಅಥವಾ ಪಶುಗಳಿಗೆ ಮೇವಾಗಿ ಅಥವಾ ಇಂಧನವಾಗಿ ಬಳಸಬಹುದು. ಆಮೇಲೆ ಈಗ ನಾವು ಮೇನ್ ಮಾತಾಡ್ತಿರೋದು ಈಗ ಪೌಷ್ಟಿಕಾಂಶ ಭದ್ರತೆ, ಅಂದ್ರೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ಏನು ನಮ್ಮ ಗವರ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದಾರೆ, ಆ ಒಂದು ದಿಸೆಯಲ್ಲಿ ಸಿರಿಧಾನ್ಯಗಳು ಏನಿದೆ ಪೌಷ್ಟಿಕಾಂಶದ ಭದ್ರತೆಗೆ ಒಂದು ಮೂಲವಾಗಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಇದನ್ನ ನಾವು ನ್ಯೂಟ್ರಿ ಸೀರಿಯಲ್ ಅಂತಾನು ಕೂಡ ಹೇಳ್ತೀವಿ. ಸೊ ನ್ಯೂಟ್ರಿ ಅಂತಂದ್ರೆ ಪೋಷಕಾಂಶಗಳು, ಸೀರಿಯಲ್ಸ್ ಅಂದ್ರೆ ಏಕದಳ ಧಾನ್ಯಗಳು. ಈ ಎರಡೂ ಇದರದ್ದು ಕಾಂಬಿನೇಷನ್ನೇ ನಮಗೆ ಮಿಲ್ಲೆಟ್ಸ್ ಅಥವಾ ನಾವು ಸಿರಿಧಾನ್ಯಗಳು ಇರೋದ್ರಿಂದ ಇದರಲ್ಲಿ ಯಥೇಚ್ಛವಾಗಿ ಖನಿಜಗಳು ಇರ್ತವೆ, ಆಮೇಲೆ ವಿಟಮಿನ್ಗಳು, ಆಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದು ನಮಗೆ ಬಾಡಿ ರೆಸಿಸ್ಟೆನ್ಸ್ ಏನಿರುತ್ತೆ ಅದನ್ನ ಹೋರಾಡಲಿಕ್ಕೆ ಇದು ಹೆಚ್ಚಿನ ರೀತಿಯಲ್ಲಿ ನಮಗೆ ಉಪಯೋಗ ಆಗ್ತಾ ಇದೆ. ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಗ್ಲೂಟಿನ್ ಫ್ರೀ ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಸೊ ಈಗ ಗೋಧಿಯಲ್ಲಾದ್ರೆ ಗ್ಲೂಟಿನ್ ನಮಗೆ ಮೇಜರ್ ಕಂಟೆಂಟ್. ಸೊ ಇದರಲ್ಲಿ ಗ್ಲೂಟಿನ್ ಇಲ್ಲದೆ ಇರೋದ್ರಿಂದ ನಾವು ಎಸ್ಪೆಷಲಿ ಈ ಡಯಾಬೆಟಿಕ್ ಪೇಷಂಟ್ಸ್ಗೆ ಮೇಜರ್ ಫುಡ್ ಆಗಿ ನಾವು ಇದನ್ನ ರೆಕಮೆಂಡ್ ಮಾಡಬಹುದು. ಆರೋಗ್ಯದ ಲಾಭಗಳು ಕೂಡ ಸಾಕಷ್ಟು ದೊರಕುತ್ತೆ. ಆರೋಗ್ಯದ ಲಾಭ ಅಂತ ಹೇಳ್ಬೇಕಂದ್ರೆ ಇದನ್ನ ಆಂಟಿ ಪಾಯ್ಸನ್ ಟೈಪ್ ಅಂದ್ರೆ ದೇಹವನ್ನ ನಿರ್ವಿಷಗೊಳಿಸಲು ಇದು ಪ್ರಯೋಜನಕಾರಿಯಾಗಿದೆ. ಸೊ ಅದಲ್ಲದೆ ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ನಮ್ಮ ದೇಹದಲ್ಲಿ ಅದನ್ನು ಕೂಡ ಇದು ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಆಮೇಲೆ ಈಗ ಸ್ತನ ಕ್ಯಾನ್ಸರ್ ಏನ್ ಬರುತ್ತೆ ಆ ಒಂದು ಸಮಸ್ಯೆಗೆ ಇದು ತಡೆಗೋಡೆಯಾಗಿ ನಮಗೆ ಕಾರ್ಯನಿರ್ವಹಿಸುತ್ತೆ. ಆಮೇಲೆ ಡಯಾಬಿಟೀಸ್ ಅಲ್ಲಿ ಮಧುಮೇಹ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಎರಡು ತರದಿದೆ, ಟೈಪ್ ಒನ್ ಟೈಪ್ ಟೂ ಅಂತ ಎರಡು ತರದ ಡಯಾಬಿಟೀಸ್ ಬರುತ್ತೆ. ಸೊ ಇದರಲ್ಲಿ ನಾವು ಟೈಪ್ ಟೂ ಮಧುಮೇಹವನ್ನ ತಡಿಲಿಕ್ಕೆ ಈ ಒಂದು ಸಿರಿಧಾನ್ಯಗಳು ನಮಗೆ ಅತಿ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ರಕ್ತದೊತ್ತಡ ಇರ್ಬೋದು ಅಥವಾ ಹೃದ್ರೋಗ ಸಮಸ್ಯೆಗಳು ಏನ್ ಬರುತ್ತೆ ಇದರಿಂದ ನಮಗೆ ಬಾಡಿ ಅಥವಾ ನಮ್ಮ ದೇಹವನ್ನ ರಕ್ಷಿಸಲು ಇದು ನಮಗೆ ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಸಿರಿಧಾನ್ಯಗಳ ಸಾಗುವಳಿ ಬಗ್ಗೆ ತಿಳಿಸ್ಕೊಡಿ. ಈಗ ಸಾಗುವಳಿ ಅಂತಂದ್ರೆ ಈಗ ನಮ್ಮ ಪೂರ್ವಜರಿಂದನೂ ಕೂಡ ಈ ಸಾಗುವಳಿಯಲ್ಲಿ ಎಲ್ಲಾ ರೈತರು ಪರಿಣಿತಿಯನ್ನ ಹೊಂದಿದ್ದಾರೆ, ಈಗ ಆಲ್ರೆಡಿ ಕೂಡ ಬೆಳೀತಾನೂ ಇದ್ದಾರೆ. ಸಾಗುವಳಿಯಲ್ಲಿ ನಾವು ನಿಯಮಿತ ಭೂಮಿ ತಯಾರಿಕೆ ಚಟುವಟಿಕೆಗಳು ಏನ್ ಬರುತ್ತೆ ಅಂದ್ರೆ ಉಳುಮೆ ಮಾಡೋದಿರ್ಬೋದು ಅಥವಾ ಮಣ್ಣಿನ ಒಂದು ತಯಾರಿ ಇರ್ಬೋದು ಅದನ್ನಂತರ ನಾವು ನಾರ್ಮಲ್ ಆಗಿ ಮಾಡೇ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ಇದನ್ನ ನಾವು ಆವಾಗಲೇ ಹೇಳ್ದಂಗೆ ಕಡಿಮೆ ಫಲವತ್ತಾದ ಒಣ ಭೂಮಿಯಲ್ಲಿ ನಾವು ಬೆಳೆಸ್ತೀವಿ. ಈಗ ಇದಕ್ಕೆ ಜಾಸ್ತಿ ಫಲವತ್ತಾದ ಭೂಮಿನೂ ಕೂಡ ನಮಗೆ ಬೇಕಾಗಿಲ್ಲ. ಸೊ ಎಸ್ಪೆಷಲಿ ಕಲ್ಲು ಮಿಶ್ರಿತ ಮಣ್ಣು ಏನ್ ಬರುತ್ತೆ ಸ್ಟೋನಿ ಲ್ಯಾಂಡ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅಂತಹ ಒಂದು ಜಾಗದಲ್ಲೂ ಕೂಡ ನಾವು ಸಮರ್ಪಕವಾಗಿ ಈ ಒಂದು ಬೆಳೆಗಳನ್ನ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಆಮೇಲೆ ಈಗ ರೈತರು ಕೂಡ ಎಷ್ಟೋ ಜನ ಚಾಲನೆಯಲ್ಲಿ ಯೂಸ್ ಮಾಡ್ತಾ ಇದಾರೆ. ಸೊ ಅದು ಒಂದು ಆಯ್ತು. ಸೊ ಇದರಲ್ಲಿ ನಮಗೆ ಮೇಜರ್ ಏನಪ್ಪ ಯಾಂತ್ರೀಕರಣ ನಾವು ಎಲ್ಲಿ ಯೂಸ್ ಮಾಡಬಹುದು ಆಮೇಲೆ ಯಾವ ಹಂತದಲ್ಲಿ ನಾವು ಬಳಕೆ ಮಾಡಬೇಕು ಅಂತಂದ್ರೆ ಬಿತ್ತನೆ ಮತ್ತೆ ಕಟಾವು ಮತ್ತೆ ಸಂಸ್ಕರಣೆ ಅಥವಾ ನಾವು ಒಕ್ಕಣೆ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ. ಸೊ ಈ ಮೂರು ಹಂತದಲ್ಲಿ ನಮಗೆ ಈ ಒಂದು ಯಂತ್ರೀಕರಣ ಬೇಕಾಗ್ತದೆ. ಯಾಕೆ ಅಂದ್ರೆ ಇದರಲ್ಲಿ ಕೀಟ ಮತ್ತು ರೋಗ ಬಾಧೆಗಳಂತರೂ ಆಲ್ಮೋಸ್ಟ್ ಬರೋದೇ ಇಲ್ಲ, ಎಲ್ಲೋ ರೇರ್. ಸೊ ಏನೋ ವಾತಾವರಣದಲ್ಲಿ ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ ಅಥವಾ ಏನೋ ಒಂದು ರೇರ್ ಕೇಸಸ್ ಏನ್ ಬರುತ್ತೆ ಅಂತಹ ಕಂಡೀಷನ್ಗಳಲ್ಲಿ ನಮ್ಗೆ ಈ ಸಿರಿಧಾನ್ಯಗಳಿಗೆ ರೋಗ ಮತ್ತು ಕೀಟ ಬಾಧೆಯನ್ನ ನೋಡಬಹುದು. ಅದನ್ನ ಹೊರತುಪಡಿಸಿದ್ರೆ ಈ ಬಿತ್ತನೆಗೆ ಮತ್ತೆ ಕಟಾವು ಒಕ್ಕಣೆಗೆ ಈ ಹಂತದಲ್ಲಿ ನಮ್ಗೆ ಜಾಸ್ತಿಯಾಗಿ ನಾವು ಯಂತ್ರೋಪಕರಣಗಳ ಬಳಕೆಯನ್ನ ಮಾಡಬಹುದು. ಈಗ ಒಂದು ಸಿರಿಧಾನ್ಯಗಳ ಬೇಸಾಯದಲ್ಲಿ ಯಾವ ರೀತಿ ನಾವು ಮಾಡ್ಬೇಕಂದ್ರೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಆಗಿರ್ಬೋದು, ಆಮೇಲೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಆಮೇಲೆ ನಮ್ಮ ICAR ಕೇಂದ್ರೀಯ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆ ಭೋಪಾಲಲ್ಲಿ ಏನಿದೆ, ಸೊ ಅವರು ಒಂದು ಹಲವು ಬಿತ್ತನೆ ಯಂತ್ರಗಳನ್ನು ಸ್ಪೆಷಲ್ ಆಗಿ ನಾವು ಸಿರಿಧಾನ್ಯಗಳಿಗೆ ಅಭಿವೃದ್ಧಿ ಪಡಿಸಿದ್ದಾರೆ. ಆಮೇಲೆ ಎಷ್ಟೋ ಮಷಿನ್ಗಳು ಕೂಡ ಈಗ ಕಮರ್ಷಿಯಲಿನು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಆ ತರದ ಒಂದು ಬಿತ್ತನೆ ಯಂತ್ರಗಳು ಅದ್ರ ಜೊತೆಗೆ ಬಿತ್ತನೆ ಮತ್ತು ಗೊಬ್ಬರದ ಏನು ಕೂರಿಗೆ ಬರುತ್ತೆ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದು ನಮ್ಗೆ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಆ ತರಹದ ಯಂತ್ರಗಳನ್ನ ಬಳಸ್ಕೊಂಡು ನಾವು ಬಿತ್ತನೆಯನ್ನ ಮಾಡಬಹುದು. ಸೊ ಅದನ್ನ ಬಿಟ್ರೆ ನಾವು ಈ ಅವಾಗ್ಲೇ ಹೇಳ್ದಂಗೆ ರೋಗ ಅಥವಾ ಕೀಟ ಬಾಧೆ ಅಂತರೂ ಇರೋದಿಲ್ಲ. ಸೊ ಬಂದ್ರೂ ಕೂಡ ನಾವೇನ್ ಮಾಡ್ತೀವಿ ಕೆಲಸಿಂಪರಣ ಯಂತ್ರಗಳ ಮುಖಾಂತರ ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತ ಹೇಳ್ತೀವಿ ಆ ತರದ್ದು, ಆಮೇಲೆ ಈಗ ಬ್ಯಾಟರಿ ಆಪರೇಟೆಡ್ ಸ್ಪ್ರೇಯರ್ ಕೂಡ ಬಂದಿದೆ. ಸೊ ಆ ಒಂದು ಉಪಕರಣಗಳನ್ನ ಬಳಕೆ ಮಾಡಿಕೊಂಡು ನಾವು ಸಿಂಪಡಣಾ ಕಾರ್ಯವನ್ನ ಮಾಡಬಹುದು. ಸೊ ಇನ್ನು ನಾವು ಇತ್ತೀಚೆಗೆ ಈ ಒಂದು ಬರ್ತಿರುವಂತಹ ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ ಕೃಷಿ ಕಾರ್ಮಿಕರ ಅಭಾವ. ಸೊ ಅದರ ಕೃಷಿ ಕಾರ್ಮಿಕರ ಕೊರತೆ. ರೈತ ಒಬ್ಬರೇ ಇದನ್ನ ಎಲ್ಲಾ ಚಟುವಟಿಕೆಗಳನ್ನ ಮಾಡೋದು ಕಷ್ಟ. ಆಮೇಲೆ ಈಗ ಅತಿವೃಷ್ಟಿ ಅನಾವೃಷ್ಟಿ, ಈಗ ಮಳೆನೂ ಕೂಡ ನಮಗೆ ನಿಗದಿತ ಸಮಯದಲ್ಲಿ ಬರಬೇಕು, ಅದನ್ನು ಕೂಡ ನಮಗೆ ಏರ್ಪೇರ್ ಆಗ್ತಾ ಇದೆ. ಸೊ ಇದರಿಂದ ನಮಗೆ ಟೈಮ್ಲಿ ಆಪರೇಷನ್ ಅಂತ ಏನ್ ಹೇಳ್ತೀವಿ. ಸೊ ನಮಗೆ ಸಮಯಕ್ಕೆ ತಕ್ಕಂತೆ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ನಮ್ಗೆ ಇವೆಲ್ಲ ಸಮಸ್ಯೆ ಆಗ್ತಾ ಇದೆ, ಲೇಬರ್ ಕಡಿಮೆ ಸಿಗ್ತಿರೋದ್ರಿಂದ. ಸೊ ಆ ಒಂದು ಹಂತದಲ್ಲಿ ನಾವು ಬಹು ರಾಗಿ ಒಕ್ಕಣೆ ಯಂತ್ರ ಏನ್ ಬರುತ್ತೆ ಅದನ್ನ ಯೂಸ್ ಮಾಡಬಹುದು. ಆಮೇಲೆ ರಾಗಿ ಥ್ರೆಷರ್ ಕಂ ಪರ್ಲರ್ ಅದನ್ನ ಒಕ್ಕಣೆನೂ ಮಾಡುತ್ತೆ, ಜೊತೆಗೆ ಆ ಮೇಲಿನ ಸಿಪ್ಪೆಯನ್ನು ಕೂಡ ತೆಗೆಯೋ ಎರಡೂ ಒಂದೇ ಮಷೀನ್ ಅಲ್ಲಿ ಕೂಡ ನಮಗೆ ಮಾಡಲಿಕ್ಕೆ ಸಿಗುತ್ತೆ. ಆಮೇಲೆ ಮಲ್ಟಿ ಕ್ರಾಪ್ ಥ್ರೆಷರ್ಸ್ ಬರ್ತಾ ಇದಾವೆ ಈಗ, ಜೋಳ ಆಗಿರ್ಬೋದು, ಭತ್ತ, ಗೋಧಿ, ಇವಕ್ಕೆಲ್ಲ ಏನ್ ಮಲ್ಟಿ ಕ್ರಾಪ್ ಥ್ರೆಷರ್ಸ್ ಯೂಸ್ ಮಾಡ್ತೀವಿ, ಅದೇ ತರ ಮಲ್ಟಿ ಮಿಲೆಟ್ ಥ್ರೆಷರ್ಸ್ ಅಂತಾನು ಕೂಡ ಬಂದಿದೆ. ಈಗ ರಾಯಚೂರಲ್ಲಿ ಒಂದು ಪೆಡಲ್ ಆಪರೇಟೆಡ್ ಅಂದ್ರೆ ನಾವು ಸೈಕಲ್ ಪೆಡಲ್ ಏನ್ ಬರುತ್ತೆ ಆ ಪೆಡಲ್ ಆಪರೇಟೆಡ್ ಥ್ರೆಷರ್ ಕೂಡ ಅಥವಾ ಒಕ್ಕಣೆ ಯಂತ್ರವನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಅದರಲ್ಲಿ ಏನು ಜರಡಿ ಬರುತ್ತೆ ಆ ಜರಡಿಯನ್ನ ನಾವು ಯಾವ ಧಾನ್ಯಗಳಿಗೆ ಯೂಸ್ ಮಾಡ್ತೀವಿ ಅನ್ನೋದು ನೋಡ್ಕೊಂಡು ಅದನ್ನ ಚೇಂಜ್ ಮಾಡೋದಾದ್ರೆ ಆಲ್ಮೋಸ್ಟ್ ಒಂದು 3-4 ಸಿರಿಧಾನ್ಯಗಳಿಗೆ ನಾವು ಒಕ್ಕಣೆ ಮಾಡಲಿಕ್ಕೆ ಆ ಯಂತ್ರ ಸೂಕ್ತವಾಗಿದೆ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಈಗ ಕಮರ್ಷಿಯಲ್ ಥ್ರೆಷರ್ಸ್ ಎಲ್ಲ ಬರ್ತಾ ಇದೆ. ಆವಾಗಲೇ ಹೇಳದಂಗೆ ಭೋಪಾಲ್ ಒಂದು ಏನು ಕೇಂದ್ರ ಇದೆ, ಕೃಷಿ ಇಂಜಿನಿಯರಿಂಗ್ ಕೇಂದ್ರ, ಅಲ್ಲೂ ಕೂಡ ಥ್ರೆಷರ್ಸ್ ಇದೆ. ಸೊ ಈ ತರದ ಒಂದು ಕಟಾವ್ ಆಗಿರ್ಬೋದು ಒಕ್ಕಣೆ ಯಂತ್ರಗಳು ಈಗ ಮಾರ್ಕೆಟ್ ಅಲ್ಲಿ ಇದೆ. ಸೊ ಅವನ್ನ ನಾವು ಯೂಸ್ ಮಾಡಿಕೊಂಡು ಕಟಾವು ಅಥವಾ ನಾವು ಒಕ್ಕಣೆಯನ್ನ ಮಾಡಬಹುದಾಗಿದೆ. ಹೀಗೆ ಸಿರಿಧಾನ್ಯಗಳ ಸಾಗುವಳಿಯಲ್ಲಿ ಅವುಗಳ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಯಂತ್ರಗಳು ಲಭ್ಯ ಇದ್ದಾವೆ, ಅವುಗಳ ಬಳಕೆಯನ್ನ ಮಾಡಬಹುದು. ಹಾಗೇನೆ ಅವುಗಳನ್ನ ಕೊಯ್ಲು ಮತ್ತೆ ಕಟಾವು ಮಾಡಲಿಕ್ಕೆ ಇಲ್ಲಿಯೂ ಕೂಡ ಸಾಕಷ್ಟು ಯಂತ್ರಗಳು ಬಳಕೆಯಲ್ಲಿ ಇದ್ದು ಅವುಗಳ ಬಳಕೆಯನ್ನ ಮಾಡುವ ಮೂಲಕ ಈ ಸಿರಿಧಾನ್ಯಗಳಲ್ಲಿ ನಾವು ಯಾಂತ್ರೀಕರಣವನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಳವಡಿಕೆಯನ್ನ ಮಾಡಿಕೊಂಡು ಏನು ಕೃಷಿ ಕಾರ್ಮಿಕರಿಗೆ ಹೆಚ್ಚು ಹಣ ವ್ಯಯ ಆಗ್ತಾ ಇದೆಯೋ ಅದನ್ನ ತಡೆಗಟ್ಟಿ ಈ ಸಿರಿಧಾನ್ಯಗಳನ್ನ ಲಾಭದಾಯಕವಾಗಿ ನಾವು ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಇನ್ನ ಈ ಸಿರಿಧಾನ್ಯಗಳ ಸಂಸ್ಕರಣೆ ಬಹಳ ಮುಖ್ಯ. ನಾವು ಬೆಳೆಯುವಂಥದ್ದು ಎಷ್ಟು ಮುಖ್ಯವೋ ಸಂಸ್ಕರಣೆಯೂ ಕೂಡ ಅಷ್ಟೇ ಮುಖ್ಯ. ಸಂಸ್ಕರಣೆಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಯಂತ್ರಗಳನ್ನ ಬಳಕೆಯನ್ನ ಮಾಡಬಹುದು? ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮುಂಚೆ 15-20 ವರ್ಷಗಳ ಹಿಂದೆ ನಾವು ಉತ್ಪಾದನೆ ಮತ್ತು ಉತ್ಪಾದಕತೆಗೆ ನಾವು ಜಾಸ್ತಿಯಾಗಿ ಒತ್ತು ಕೊಡ್ತಾ, ಯಾಕೆಂದ್ರೆ ನಾವು ಈ ಸಿರಿಧಾನ್ಯಗಳನ್ನ ಅಷ್ಟೊಂದು ಬೆಳಿತಾನೂ ಇದ್ದಿದ್ದಿಲ್ಲ, ಅದೊಂಥರ ನೆಗ್ಲೆಕ್ಟೆಡ್ ಕ್ರಾಪ್ ತರ ನಾವು ಟ್ರೀಟ್ ಮಾಡ್ತಾ ಇದ್ವಿ. ಸೊ ಈಗ ನಮ್ಗೆ ಉತ್ಪಾದನೆ ಅಥವಾ ಉತ್ಪಾದಕತೆ ಏನಿದೆ ಆ ಸಮಸ್ಯೆ ಇಲ್ಲ. ಸೊ ಈಗ ರೈತರು ಕೂಡ ಜಾಗತಿಕ ವೈಪರೀತ್ಯಗಳೇನಿದೆ ಅದರಲ್ಲಿನೂ ಕೂಡ ಈಗ ಜಾಸ್ತಿ ತೊಡಗಿಸಿಕೊಂಡಿರೋದ್ರಿಂದ ಇದರ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಈಗ. ಸೊ ಈಗ ನಾವೇನ್ ಮಾಡಬೇಕಂದ್ರೆ ಮೌಲ್ಯವರ್ಧನೆ ಅಥವಾ ಈ ಸಂಸ್ಕರಣೆಗೆ ನಾವು ಜಾಸ್ತಿಯಾಗಿ ಒತ್ತು ಕೊಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ಯಾಕೆ ನಾವು ಸಂಸ್ಕರಣೆಯಲ್ಲಿ ಯಾಂತ್ರೀಕರಣಕ್ಕೆ ಜಾಸ್ತಿ ಒತ್ತು ಕೊಡಬೇಕಂದ್ರೆ, ಅವಾಗಲೇ ಹೇಳದಂಗೆ ಕಿರುಧಾನ್ಯಗಳು ಅಂದ್ರೆ ಸೈಜು ನಮಗೆ ಕಡಿಮೆ ಇರೋದ್ರಿಂದ ಕೈಯಿಂದ ಮಾಡ್ತೀವಿ ಅಥವಾ ನಾವು ಒಂದು ಲೇಬರ್ಸ್ ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ ಅಂದ್ರೆ ನಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅಂದ್ರೆ ಸಮಯದ ರಿಕ್ವೈರ್ಮೆಂಟ್ ನಮಗೆ ಜಾಸ್ತಿಯಾಗಿ ಸಿಗುತ್ತೆ. ಸೊ ಇದನ್ನ ನಾವು ಕಡಿಮೆ ಮಾಡಲಿಕ್ಕೆ ಅಥವಾ ಅವಾಯ್ಡ್ ಮಾಡಲಿಕ್ಕೆ ಗ್ರೇಡಿಂಗ್ ಮತ್ತೆ ಕ್ಲೀನಿಂಗ್ ಇಕ್ವಿಪ್ಮೆಂಟ್ಸ್ ಅಂತ ಬರುತ್ತೆ, ಧಾನ್ಯಗಳ ಶ್ರೇಣೀಕರಣ ಅಥವಾ ಸ್ವಚ್ಛಗೊಳಿಸುವ ಯಂತ್ರಗಳು ಬರ್ತವೆ. ಆಮೇಲೆ ಡಿಸ್ಟೋನರ್ ಅಂತ ಹೇಳ್ತೀವಿ, ಅಂದ್ರೆ ಕಲ್ಲು ಬೇರ್ಪಡಿಸುವ ಯಂತ್ರ, ಆಮೇಲೆ ಸಿಪ್ಪೆ ತೆಗೆಯುವ ಯಂತ್ರ, ಆಮೇಲೆ ಪಾಲಿಶರ್ ಅಂದ್ರೆ ಮೇಲ್ಗಡೆ ಏನು ಸಿಪ್ಪೆ ಬರುತ್ತೆ ತೆಗೆದ್ಮೇಲೆ ಪಾಲಿಶ್ ಮಾಡೋದು, ಅದ್ರ ಜೊತೆಗೆ ಪಲ್ವರೈಸರ್ ಅಂತ ಹೇಳ್ತೀವಿ ಏನು ಪುಡಿ ಮಾಡುವ ಯಂತ್ರ, ಹಿಟ್ಟಿನ ಗಿರಣಿ ಅಂತ ಹೇಳ್ತಾರೆ. ಆಮೇಲೆ ಅದ್ರ ಜೊತೆಗೆ ಈಗ ಪಾಪ್ಕಾರ್ನ್ ಅಂತ ಕೇಳಿರ್ತೀರ, ಹೌದು. ಸೊ ಅದನ್ನ ನಾವು ಮೆಕ್ಕೆಜೋಳ ಏನ್ ಬರುತ್ತೆ ಅದನ್ನ ನಾವು ಬಳಕೆ ಮಾಡಿಕೊಂಡು ಮಾಡ್ತಾ ಇದೀವಿ. ಸೊ ಅದೇ ರೀತಿ ಈಗ ಸಿರಿಧಾನ್ಯಗಳಿಂದ ಕೂಡ ನಮ್ಗೆ ಪಾಪ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದನ್ನ ಪಾಪಿಂಗ್ ಯಂತ್ರ ಕೂಡ ಇದೆ. ಅಂದ್ರೆ ನಾವು ಜಾಸ್ತಿಯಾಗಿರುವಂತ ತಾಪಮಾನದಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಅಲ್ಲಿ ಹಾಕೋದ್ರ ಮುಖಾಂತರ ಈ ಪಾಪ್ಡ್ ಮಿಲೆಟ್ಸ್ ಅಂತ ಮಾಡಬಹುದು, ಅದು ಕೂಡ ಇದೆ. ಆಮೇಲೆ ನ್ಯೂಮ್ಯಾಟಿಕ್ ಡ್ರೈಯರ್ ಮತ್ತೆ ರವಾನೆ ಯಂತ್ರ ಕೂಡ ಇದೆ. ನ್ಯೂಮ್ಯಾಟಿಕ್ ಅಂದ್ರೆ ಗಾಳಿಯನ್ನ ಬಳಸಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ಒಂದು ಧಾನ್ಯಗಳನ್ನ ನಾವು ಟ್ರಾನ್ಸ್ಫರ್ ಮಾಡಬಹುದು, ಅಂದ್ರೆ ಶಿಫ್ಟ್ ಮಾಡಬಹುದು. ಸೊ ಅದ್ರ ಜೊತೆಗೆ ಒಣಗಿಸುವಂತಹ ಒಂದು ವ್ಯವಸ್ಥೆನೂ ಕೂಡ ಅದರಲ್ಲೇ ಇರುತ್ತೆ. ಸೊ ಇದು ಧಾನ್ಯಗಳನ್ನ ಒಣಗಿಸಿ ಒಂದು ಬ್ಯಾಗಿಗೂ ಕೂಡ ನಾವು ಫಿಲ್ ಮಾಡುವಂತ ವ್ಯವಸ್ಥೆ ಈ ಒಂದು ಯಂತ್ರಗಳಲ್ಲಿ ಇರುತ್ತೆ. ಆಮೇಲೆ ಈಗ ಫ್ಲೇಕ್ಡ್ ಸೀರಿಯಲ್ಸ್ ಅಂದ್ರೆ ನ್ಯೂ ಕಾರ್ನ್ ಫ್ಲೇಕ್ಸ್, ಸೊ ಈ ತರದ ಒಂದು ಪ್ರಾಡಕ್ಟ್ಸ್ ಏನ್ ಮಾರ್ಕೆಟ್ ಅಲ್ಲಿ ಇದೆ, ಸೊ ಅದೇ ರೀತಿಯಾಗಿ ನಾವು ಮಿಲ್ಲೆಟ್ಸ್ ಅಥವಾ ಈ ಸಿರಿಧಾನ್ಯಗಳಿಂದ ಕೂಡ ಫ್ಲೇಕ್ಡ್ ಪ್ರಾಡಕ್ಟ್ಸ್ ಅನ್ನ ಮಾಡಬಹುದು. ಸೊ ಆ ಒಂದು ಫ್ಲೇಕಿಂಗ್ ಯಂತ್ರನು ಕೂಡ ನಮಗೆ ಸಿಗುತ್ತೆ. ಸೊ ಅದ್ರ ಜೊತೆಗೆ ಹುರಿಯುವ ಯಂತ್ರ ಅಂತ ಏನ್ ಹೇಳ್ತೀವಿ, ರೋಸ್ಟಿಂಗ್ ಅಂತ ಏನ್ ಹೇಳ್ತೀವಿ. ಈಗ ಟ್ರೆಡಿಷನಲ್ ಫುಡ್ ಅಂತಂದ್ರೆ ಚಿಕ್ಕಿ ಅಂತ ಏನ್ ಹೇಳ್ತೀವಿ, ಕಡಲೆ ಬೀಜದಿಂದ ಏನು ನಾವು ಚಿಕ್ಕಿ ಅಂತ ಏನ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಈಗ ನ್ಯೂಟ್ರಿ ಬಾರ್ಸ್ ಅಂತ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಜಾಸ್ತಿ ನಮ್ಗೆ ಫೈಬರ್ ಮತ್ತೆ ಪ್ರೋಟೀನ್ ಅನ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಒಂದು ನ್ಯೂಟ್ರಿ ಬಾರ್ಸ್ ಅಂತ ಏನ್ ಮಾಡ್ತಾ ಇದೀವಿ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರೋಸ್ಟೆಡ್ ಮಿಲ್ಲೆಟ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಹುರಿದಿರುವಂತಹ ಸಿರಿಧಾನ್ಯಗಳನ್ನ ಅಲ್ಲಿ ಬಳಕೆ ಮಾಡ್ತಾ ಇದೀವಿ. ಸೊ ಆ ಒಂದು ಹುರಿಯುವ ಯಂತ್ರವನ್ನ ನಾವು ಇಲ್ಲೂ ಕೂಡ ಉಪಯೋಗಿಸ್ಕೊಂಡು ನಮ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಯಾವ ರೀತಿ ಅವಶ್ಯಕತೆ ಇರುತ್ತೆ ಅದರ ತಕ್ಕಂತೆ ನಾವು ಈ ಒಂದು ವಿಧವಾದ ಯಂತ್ರಗಳನ್ನ ನಾವು ಬಳಸ್ಕೋಬಹುದು. ಇಷ್ಟೆಲ್ಲ ಯಂತ್ರಗಳು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಈ ಎಲ್ಲ ಯಂತ್ರಗಳು ಕೂಡ ಲಭ್ಯ ಇದ್ದಾವೆ. ನಮ್ಮ ಹಾಸನ ಜಿಲ್ಲೆ ಅಂತ ನಾವು ಪರಿಗಣಿಸೋದಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 4 ಯಂತ್ರಗಳು ಅವೈಲೇಬಲ್ ಆಗಿದೆ. ಸೊ ಒಂದು ಡಿಸ್ಟೋನರ್ ಅಂತ ಹೇಳಿದ್ನಲ್ಲ, ಕಲ್ಲು ಬೇರ್ಪಡಿಸುವ ಯಂತ್ರ ಮತ್ತು ಸ್ವಚ್ಛಗೊಳಿಸುವ ಯಂತ್ರ ಏನಿದೆ ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಆಮೇಲೆ ಸಿಪ್ಪೆ ತೆಗೆಯುವ ಯಂತ್ರ, ಆಮೇಲೆ ಪಾಲಿಷರು, ಆಮೇಲೆ ಪುಡಿ ಮಾಡುವ ಅಂದ್ರೆ ನಾವು ಪಲ್ವರೈಸರ್ ಅಂತ ಏನ್ ಹೇಳ್ತೀವಲ್ಲ. ಸೊ ಇವು 4 ಯಂತ್ರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಳಕೆಗೆ ಲಭ್ಯ ಇದೆ. ಸಂಸ್ಕರಣೆ ಮಾಡ್ಲಿಕ್ಕೆ ಏನೆಲ್ಲ ಬೇಕೋ ಅವೆಲ್ಲವೂ ಕೂಡ. ಸೊ ಈಗ ನಾವು ಪ್ರೈಮರಿ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಪ್ರೊಸೆಸಿಂಗ್ ಗೆ ಏನ್ ಬೇಕಾಗುತ್ತೆ, ಈ 4 ಇಕ್ವಿಪ್ಮೆಂಟ್ ನಮ್ಮಲ್ಲಿದೆ. ಅಂದ್ರೆ ರೈತರು ತಮ್ಮ ಧಾನ್ಯಗಳನ್ನ ತಂದು ಸೊ ಅಲ್ಲೇ ಅದನ್ನ ಅವರು ಕ್ಲೀನ್ ಮಾಡಿಸ್ಕೊಂಡು ಪಾಲಿಶ್ ಮಾಡಿಸ್ಕೊಂಡು ಅವರು ತಗೊಂಡು ಹೋಗ್ಬೋದು. ಸೊ ಇಂತಿಷ್ಟು ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ. ಸೊ ಆ ಮಿನಿಮಮ್ ಚಾರ್ಜಸ್ ಅನ್ನ ಕೊಟ್ಟು 1 ಕೆಜಿಗೆ ಇಂತಿಷ್ಟು ಅಂತ ಫಿಕ್ಸ್ ಮಾಡಿರುತ್ತೆ, ಅದ್ರ ಮೇಲೆ ಅವರು ಬಳಕೆಯನ್ನ ಮಾಡ್ಕೋಬಹುದು. ಸೊ ಇನ್ನು ಕೃಷಿ ಯಂತ್ರಧಾರೆಗೆ ಹೋಗೋದಾದ್ರೆ ನಮ್ಗೆ ಕೆಲವೊಂದು ಕೇಂದ್ರಗಳಲ್ಲಿ ಈ ಆವಾಗ್ಲೇ ಹೇಳಿದ್ನಲ್ಲ ನಾನು ಬಿತ್ತನೆ ಕೂರಿಗೆ ಅಂತ ಹೇಳಿದ್ನಲ್ಲ, ಸೊ ಅದು ಲಭ್ಯ ಇದೆ. ಕೆಲವೊಂದು ಕೇಂದ್ರಗಳಲ್ಲಿ ಇಲ್ಲ, ಎಲ್ಲಾ ಕಡೆನೂ ಇಲ್ಲ ಅದು. ಸೊ ಈಗ ನಾವು ಕೃಷಿ ಯಂತ್ರಧಾರೆ ನೋಡೋದಾದ್ರೂ ಕೂಡ ಆ ಒಂದು ಭಾಗದಲ್ಲಿ ಯಾವ ಯಂತ್ರೋಪಕರಣಗಳು ಜಾಸ್ತಿ ನಮ್ಗೆ ಅವಶ್ಯಕತೆ ಇದೆ ಅಂತಹ ಒಂದು ಉಪಕರಣಗಳನ್ನ ಮಾತ್ರ ಇಟ್ಟಿರ್ತಾರೆ. ಸೊ ಇಲ್ಲಿ ನಮ್ಗೆ ಮೇಜರ್ ಏನ್ ಬೆಳೆ ಬೆಳಿತೀವಿ ಅಂದ್ರೆ ಜೋಳ ಇರ್ಬೋದು, ಭತ್ತ ಇರ್ಬೋದು, ಆಮೇಲೆ ತೆಂಗು, ಅಡಿಕೆ. ಸೊ ಇವು ನಮ್ಗೆ ಜಾಸ್ತಿ ಸಿಗ್ತಿರೋದ್ರಿಂದ ಕೆಲವು ಕೇಂದ್ರಗಳಲ್ಲಿ ಲಭ್ಯ ಇದೆ, ಕೆಲವು ಕೇಂದ್ರಗಳಲ್ಲಿ ಲಭ್ಯ ಇಲ್ಲ. ಇನ್ನ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಕೂಡ ಯಂತ್ರಗಳಿದ್ದಾವ ಹೇಗೆ? ಸೊ ಮೌಲ್ಯವರ್ಧನೆ ಅಂತಂದ್ರೆ ಈಗ ಇದರಲ್ಲಿ 2 ಸ್ಟೇಜ್ ಬರುತ್ತೆ, ಒಂದು ಪ್ರೈಮರಿ ಸ್ಟೇಜ್, ಒಂದು ಸೆಕೆಂಡರಿ ಸ್ಟೇಜ್. ಸೊ ಅವಾಗಲೇ ಹೇಳದಂಗೆ ಪ್ರಥಮ ಹಂತದಲ್ಲಿ ನಾವು ಏನು ವ್ಯಾಲ್ಯೂ ಅಡಿಷನ್ ಅಂತಂದ್ರೆ ಈಗ ಸಿಪ್ಪೆ ತೆಗೆಯೋದು ಕೂಡ ಒಂದು ಪ್ರಥಮ ಹಂತದ ಸಂಸ್ಕರಣೆ ಅಥವಾ ವ್ಯಾಲ್ಯೂ ಅಡಿಷನ್ ಅಂತ ಹೇಳಿ. ಈಗ ನಿಮ್ಗೆ ಉದಾಹರಣೆ ಹೇಳೋದಾದ್ರೆ ನೀವು ನವಣೆ ಆಗಿರ್ಬೋದು, ಸಾಮೆ ಇರ್ಬೋದು, ನೀವು ಬರೀ ರಾ ಮಿಲ್ಲೆಟ್ಸ್ ಅಂದ್ರೆ ಈಗ ಬರೀ ಧಾನ್ಯಗಳನ್ನ ಸಿಪ್ಪೆ ಸಹಿತ ತಗೊಂಡ್ರೆ ಈಗ ಉದಾಹರಣೆಗೆ ನವಣೆ 30 ರೂಪಾಯಿ ಕೆಜಿ ಇರುತ್ತೆ, 30 ರಿಂದ 35 ರೂಪಾಯಿ ಕೆಜಿ ರೈತರಿಂದ ತಗೋತಾರೆ. ಅವರು ಅದನ್ನ ಸಿಪ್ಪೆ ತೆಗೆದು ಪಾಲಿಶ್ ಮಾಡಿ ಸೊ ಮಿನಿಮಮ್ 55 ರಿಂದ 60 ರೂಪಾಯಿ ಪರ್ ಕೆಜಿ ಮಾರಾಟ ಮಾಡ್ತಾರೆ. ಸೊ ಇಲ್ಲೇ ನಮ್ಗೆ 1 ಕೆಜಿಗೆ ಎಷ್ಟು ಲಾಭ ಸಿಗುತ್ತೆ ಅಥವಾ ಅಂತರ ಇದೆ ಅಂದ್ರೆ ಒಂದು 20-25 ರೂಪಾಯಿ ಪರ್ ಕೆಜಿಗೆ ಸಿಗುತ್ತೆ. ಸೊ ಇದು ನಮ್ಗೆ ಪ್ರಥಮ ಹಂತದ ಸಂಸ್ಕರಣೆ. ಈಗ ನಾವು ಸಾಮೆಯನ್ನ ತಗೊಳ್ಳೋದಾದ್ರೆ 45 ರೂಪಾಯಿ ಕೆಜಿಗೆ ರೈತರಿಂದ ತಗೋತಾರೆ, ಬಟ್ ಅವ್ರು ಮಾರೋದು 85-90, ಇನ್ನು ಕೆಲವೊಂದು ರೈತರು 100 ರೂಪಾಯಿವರೆಗೂ ಕೂಡ ಮಾರ್ತಾ ಇದಾರೆ. ಸೊ ಇದು ಒಂದು ಹಂತದ್ದು. ಸೊ ಸೆಕೆಂಡರಿ ಸ್ಟೇಜ್ ಅಂತಂದ್ರೆ ಅದರಿಂದ ಮೌಲ್ಯವರ್ಧನೆ ಅಂದ್ರೆ ವ್ಯಾಲ್ಯೂ ಅಡಿಷನ್ ಅಂತ ಏನ್ ಹೇಳ್ತೀವಲ್ಲ, ಈಗ ನಾವು ಬೇರೆ ಬೇರೆ ಪದಾರ್ಥಗಳ ಒಂದು ಉತ್ಪಾದನೆ ಮುಖಾಂತರ ನಾವು ಮಾಡ್ತೇವೆ. ಈಗ ಬಿಸ್ಕೆಟ್ ಇರ್ಬೋದು, ಆಮೇಲೆ ಮಿಲ್ಲೆಟ್ಸ್ ಸಿರಿಧಾನ್ಯಗಳ ಬ್ರೆಡ್ ಇದೆ, ಕುಕ್ಕೀಸ್ ಮಾಡ್ತಾರೆ, ರಸ್ಕ್ ಇದೆ, ಇವನ್ ಮಲ್ಟಿ ಗ್ರೇನ್ ಫ್ಲೋರ್ ಅಂತ ಹೇಳ್ತೀವಿ. ಸೊ ಈಗ ಬೇರೆ ಬೇರೆ ಸಿರಿಧಾನ್ಯಗಳ ಜೊತೆಗೆ ಕೆಲವೊಂದು ಫೋರ್ಟಿಫಿಕೇಶನ್ ಮಾಡಿ ಮಲ್ಟಿ ಗ್ರೇನ್ ಫ್ಲೋರ್ ಅಂತಾನು ಮಾಡ್ತಾ ಇದೀವಿ. ಸೊ ಆ ತರದ ಒಂದು ಪ್ರಾಡಕ್ಟ್ಸ್ ಅನ್ನ ನಮಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಮಾಡಬಹುದು. ಹೀಗೆ ಅವುಗಳನ್ನ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಯಂತ್ರಗಳು ಇದ್ದಾವೆ. ಸಾಕಷ್ಟು ಯಂತ್ರಗಳ ದುಬಾರಿ ಆಗುತ್ತೆ ಅಂದ್ರೆ ನಾವು ಯಾವ ಗಾತ್ರದ ಒಂದು ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ನಾವು ಯಾವುದೇ ಒಂದು ಪ್ರೊಸೆಸ್ ಅನ್ನ ಹೇಳ್ಬೇಕಂದ್ರೆ ಸ್ಮಾಲ್, ಮೀಡಿಯಮ್ ಮತ್ತೆ ಲಾರ್ಜ್ ಕೆಪಾಸಿಟಿ ಪ್ಲಾಂಟ್ ಅಂತ ಹೇಳ್ತೀವಿ. ಒಂದು ಘಟಕ ಏನು ಸ್ಥಾಪನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಈಗ ನಾವು ಬರೀ ಅಕ್ಕಿ ಮಾಡುವ ಯಂತ್ರವನ್ನ ಅಥವಾ ಅಕ್ಕಿ ಮಾಡುವಂತಹ ಒಂದು ಘಟಕವನ್ನ ಸ್ಥಾಪನೆ ಮಾಡೋದಾದ್ರೆ ನಿಮ್ಗೆ ಒಂದು 6-6.5 ಲಕ್ಷರಷ್ಟು ಯಂತ್ರೋಪಕರಣಗಳ ಖರ್ಚಾಗುತ್ತೆ, ಬರೀ ಯಂತ್ರೋಪಕರಣಗಳು. ಸೊ ನಿಮ್ಗೆ ಬಿಲ್ಡಿಂಗು ನೀವೇ ಮಾಡ್ತಾ ಇದ್ರೆ ಲೇಬರ್ಸ್ ಪ್ರಾಬ್ಲಮ್ನು ಇಲ್ಲ. ಸೊ ಬಿಲ್ಡಿಂಗ್ ಏನಿರುತ್ತೆ ಅದು ಎಕ್ಸ್ಟ್ರಾ ಕಾಸ್ಟ್, ಅದನ್ನ ನಾವು ಪರಿಗಣಿಸದೆ ಬರೀ ನೀವು ಯಂತ್ರೋಪಕರಣಗಳನ್ನ ಪರ್ಚೇಸ್ ಮಾಡ್ತೀನಿ ಅನ್ನೋದಾದ್ರೆ ಒಂದು 6-6.5 ಲಕ್ಷ ಅಷ್ಟು ನಿಮ್ಗೆ ಯಂತ್ರೋಪಕರಣಗಳು ಸಿಗ್ತವೆ. ಆಮೇಲೆ ಈಗ ಒಂದು ಮಧ್ಯಮ ಗಾತ್ರದ ಬೇಕರಿ ಘಟಕವನ್ನ ಮಾಡ್ತೀನಿ ಅಂದ್ರೆ, ಈಗ ಉದಾಹರಣೆಗೆ ನಮ್ಮ ರಾಯಚೂರಲ್ಲಿ ಒಬ್ಬ ಕೃಷಿ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಸೊ ನಮ್ಗೆ ಈಗ ಫೈನಲ್ ಇಯರ್ ಅಲ್ಲಿ ನಮ್ಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಅವರಿಗೆ ಕ್ಷೇತ್ರ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಏನಿರುತ್ತೆ ಅದನ್ನ ತಗೊಳ್ಳಿಕ್ಕೆ ಅವ್ರಿಗೆ ಒಂದು ಘಟಕದಲ್ಲಿ ಒಂದು 3 ತಿಂಗಳವರೆಗೆ ಅಥವಾ 2 ತಿಂಗಳವರೆಗೆ ಹಾಕಿರ್ತಾರೆ. ಸೊ ಅದರಲ್ಲಿ ಒಂದು ಬೇಕರಿ ಘಟಕದಲ್ಲಿ ಒಂದು ತರಬೇತಿಯನ್ನು ತಗೊಂಡು ಸೊ ಈ 3 ವರ್ಷ ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ ಕೆಲಸ ಮಾಡಿ ಈಗ ಅವನದೇ ಆದ ಒಂದು ಮಿಸ್ಟರ್ ಮಿಲೆಟ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಒಂದು 35-40 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅವನೊಂದು ಬೇಕರಿ ಘಟಕವನ್ನ ಸ್ಥಾಪನೆ ಮಾಡಿದ್ದಾನೆ. ಸೊ ಹಾಗಾಗಿ ಸೊ ಇದರಲ್ಲಿ ನಮಗೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ, ಆಮೇಲೆ ಬೆಳೆ ಯಾರು ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳೋದಾದ್ರೆ ತಪ್ಪು, ಅದು ಒಂದು ನಮ್ಮ ತಪ್ಪ ಕಲ್ಪನೆ. ಸೊ ಈಗ ನೀವು ಕಾನ್ಫಿಡೆಂಟ್ ಆಗಿ ನೀವು ಇದರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ನಾವು ಮಾಡ್ತೀವಿ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಅಡೆತಡೆಗಳು ಇರಲ್ಲ. ಸೊ ಅದನ್ನು ಕೂಡ ಲೈವ್ ಎಕ್ಸಾಂಪಲ್ ಅಂತ ಹೇಳಿದೆ. ಸೊ ಅದಕ್ಕೆ ನಮಗೆ ಒಂದು ಕನಿಷ್ಠ ಒಂದು 25-30 ಲಕ್ಷ ಆಗುತ್ತೆ. ಸೊ ಅಂದ್ರೆ ಈಗ ಒಂದು ಓವನ್ ಇರ್ಬೋದು ಅಥವಾ ಮಿಕ್ಸಿಂಗ್ ಹಿಟ್ಟು ಮಿಕ್ಸ್ ಮಾಡುವಂತಹ ಯಂತ್ರಗಳು, ಆಮೇಲೆ ಈ ತರದ ಒಂದು ಏನು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ನಾವೊಂದು 25-30 ಲಕ್ಷ ಇನ್ವೆಸ್ಟ್ ಮಾಡೋದಾದ್ರೆ ನಾವು ಒಂದು ಬೇಕರಿ ಘಟಕಗಳನ್ನ ಸ್ಥಾಪನೆ ಮಾಡಬಹುದು. ಅದ್ರ ಜೊತೆಗೆ ಈ ಹಿಟ್ಟು ಮತ್ತು ರವೆ ಮಾಡುವ ಒಂದು ಘಟಕ. ಸೊ ನಾವು ಇವೆಲ್ಲ ಬೇಡ ಸರ್, ನಮಗೆ ಹಿಟ್ಟು ಅಥವಾ ನಾವು ರವೆ ಅಷ್ಟೇ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಒಂದು 6.5-7 ಲಕ್ಷ ಅಷ್ಟು ನಮಗೆ ಖರ್ಚಾಗುತ್ತೆ ಬರೀ ಯಂತ್ರೋಪಕರಣಗಳು. ಸೊ ನಿಮ್ದು ಲ್ಯಾಂಡು ಮತ್ತೆ ಬಿಲ್ಡಿಂಗ್ ಏನಿರುತ್ತೆ ಅದು ನಮಗೆ ಬೇರೆ ಖರ್ಚು. ಸೊ ಬರೀ ನಾವು ಯಂತ್ರೋಪಕರಣಗಳ ಮಾತಾಡೋದಾದ್ರೆ ಇಷ್ಟು ನಮಗೆ ಖರ್ಚಾಗತ್ತೆ. ಆಮೇಲೆ ಇನ್ನು ಯಾವಾಗ ನಾವು ಮೌಲ್ಯವರ್ಧನೆಗೆ ಹೋಗ್ಬೇಕು? ಸೊ ಎಷ್ಟೋ ಜನ ರೈತರು ಇರ್ಬೋದು ಅಥವಾ ಯುವಕರು ಇರ್ಬೋದು, ಸೊ ಇದೇ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಫೇಲ್ ಆಗ್ತಾರೆ. ಯಾವಾಗ ನಾವು ಮೌಲ್ಯವರ್ಧನೆ ಹೋಗ್ಬೇಕು ಅಂದ್ರೆ ನಮ್ಮ ಹತ್ರ ಕಂಟಿನ್ಯೂಸ್ ಮಟೀರಿಯಲ್ ಸಪ್ಲೈ ಇರಬೇಕು. ಸೊ ಸಿರಿಧಾನ್ಯಗಳ ಒಂದು ನಮ್ಗೆ ಸಪ್ಲೈ ಇರಬೇಕು, ಆಮೇಲೆ ಕಡಿಮೆ ದರದಲ್ಲಿ ನಮ್ಗೆ ಸಿಗ್ತಾ ಇರಬೇಕು. ಸೊ ಅದು ನಮ್ಗೆ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ಜಾಸ್ತಿ ರೇಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ತಗೊಳ್ಳೋದಾದ್ರೆ ನಿಮ್ಗೆ ಅದನ್ನ ಲಾಭದಾಯಕ ಆಗೋದಿಲ್ಲ, ಯಾಕೆಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಕೂಡ ನಮ್ಗೆ ಅದರಲ್ಲಿ ಆಡ್ ಆಗ್ತಾ ಹೋಗಿರುತ್ತೆ. ಸೊ ಇದನ್ನ ನಾವು ಫಸ್ಟ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ನಮ್ಗೆ ಯಥೇಚ್ಛವಾಗಿ ಕಂಟಿನ್ಯೂಸ್ ಆಗಿ ಮಟೀರಿಯಲ್ ಸಿಗ್ತಿರ್ಬೇಕು, ಜೊತೆಗೆ ಕಡಿಮೆ ದರದಲ್ಲಿ ಸಿಗ್ತಿರ್ಬೇಕು. ಇವೆಲ್ಲ ನಮ್ಗೆ ಮಟೀರಿಯಲ್ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಮಾರ್ಕೆಟ್ ಅನ್ನ ಸ್ಟಡಿ ಮಾಡ್ಬೇಕು. ಸೊ ನಮ್ಗೆ ಈ ಮಾರ್ಕೆಟ್ ಅಲ್ಲಿ ಏನು ಒಂದು ಪದಾರ್ಥಗಳ ಅವಶ್ಯಕತೆ ಇದೆ, ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿದೆ, ಈಗ ಅವ್ರಿಗೆ ಬ್ರೆಡ್ ಜಾಸ್ತಿ ಬೇಕಾ ಅಥವಾ ಕುಕ್ಕೀಸ್ ಅಥವಾ ಬಿಸ್ಕೆಟ್ಗಳು ಜಾಸ್ತಿ ಬೇಕಾ ಅಥವಾ ರಸ್ಕ್ ಬೇಕಾ. ಸೊ ಆ ಒಂದು ನಾವು ಸ್ಟಡಿ ಮಾಡೋದಾದ್ಮೇಲೆ ಅದರ ಅವಶ್ಯಕತೆಗೆ ನಾವು ಈ ಪ್ರಾಡಕ್ಟ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಕ್ ಹೋಗ್ಬೇಕಾಗತ್ತೆ. ಈಗ ನಮ್ಗೆ ಕಸ್ಟಮರ್ಸ್ದು ಬಿಸ್ಕೆಟ್ಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಾನು ಬ್ರೆಡ್ ಅನ್ನ ಜಾಸ್ತಿ ಮಾಡೋದಾದ್ರೆ ಅಲ್ಲಿ ನಮ್ಗೆ ಲಾಸ್ ಆಗೋದು. ಸೊ ಅದನ್ನ ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ ಅಥವಾ ಏನು ಗ್ರಾಹಕರ ಒಂದು ಏನು ಅವಶ್ಯಕತೆ ಇರುತ್ತೆ, ಬೇಡಿಕೆ ಏನಿರುತ್ತೆ, ಅದು ಅನುಗುಣವಾಗಿ ನಾವು ಮೌಲ್ಯವರ್ಧನೆಗೆ ಹೋಗ್ಬೇಕಾಗತ್ತೆ. ಇದಿಷ್ಟು ಈ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಬಳಕೆ ಮಾಡತಕ್ಕಂತಹ ಯಂತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ಸರ್, ನಾನು ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಯಲ್ಲೇನಿದೆ, ನಾನು ಕೃಷಿ ಇಂಜಿನಿಯರಿಂಗ್ ವಿಜ್ಞಾನಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನ ನಂಬರು 7829206138. ಸೊ ಈ ಒಂದು ದೂರವಾಣಿಗೆ ನೀವು ಸಂಪರ್ಕ ಮಾಡಬಹುದು ಅಥವಾ ನಮ್ಮ ಕಚೇರಿಗೆ ಖುದ್ದಾಗಿ ಬಂದು ಕೂಡ ಭೇಟಿ ಮಾಡಬಹುದು. ಇನ್ನೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. 7829206138. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಜೂನ್ ತಿಂಗಳ 18ನೇ ತಾರೀಖು ಭಾನುವಾರದಂದು ಪ್ರಸಾರವಾಗುವ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳು ಈ ಕುರಿತಂತಹ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಇದು ಇಂದಿನ ಕಿಸಾನ್ ವಾಣಿ. ನಾಳೆ ಸಂಜೆ 6:50 ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ಸಮಗ್ರ ನಿರ್ವಹಣೆಯನ್ನ ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲಿನಲ್ಲಿರುವ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಅದಾದ ನಂತರ 7:20 ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆಯನ್ನು ಆಲಿಸಲಿದ್ದೀರಿ. ಪ್ರಾಯೋಜಕರು ನ್ಯೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಿಸಾನ್ ವಾಣಿ ಪ್ರಸಾರವಾಯಿತು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳು ಕೇಳಿ. ಹೃದಯ ಹಾಡಿತು ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇದೆ. ಪ್ರೀತಿಸಿರುವ ನಾವಿನ ಪ್ರೇಮ ಏನು